ಇಂದಿನ ಕಿಸಾನ್ ವಾಣಿಯಲ್ಲಿ ತಾಳೆ ಬೆಳೆ ಕೃಷಿ ಅನುಭವದ ಕುರಿತು ಶ್ಯಾಮ್ ಸುಂದರ್ ಭಟ್ ಮಡ್ನೂರ್ ಅವರೊಂದಿಗೆ ಸಂದರ್ಶನ. ನಂತರ ಬೀಜಜನ್ಯ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಆರ್ ರಾಜು ಅವರೊಂದಿಗೆ ಸಂದರ್ಶನ. ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರ ಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-24-88. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ತಾಳೆ ಬೆಳೆ ಕೃಷಿ ಅನುಭವದ ಕುರಿತು ಶ್ಯಾಮ್ ಸುಂದರ್ ಭಟ್ ಮಡ್ನೂರು ಇವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಪುತ್ತೂರು ತಾಲೂಕು ಮಡ್ನೂರು ಗ್ರಾಮದ ಶ್ಯಾಮ್ ಸುಂದರ್ ಭಟ್ ಅವರಿದ್ದಾರೆ. ಇವರು ತಾಳೆ ಕೃಷಿಯನ್ನು ಮಾಡ್ತಾ ಇರುವಂಥವರು. ಅವರ ತಾಳೆ ಕೃಷಿ ಅನುಭವನ ಇವತ್ತು ಕೇಳೋಣ. ನಮಸ್ಕಾರ ಶ್ಯಾಮ್ ಸುಂದರ್ ಅವರೇ. ನಮಸ್ಕಾರ. ಹೇಳಿ, ನೀವು ಮೂಲತಃ ಅಡಿಕೆ ಕೃಷಿಕರು, ತಾಳೆ ಕೃಷಿಯ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಬಂತು? ತಾಳೆ ಕೃಷಿ ಅದು ನಮ್ಮ ಕೃಷಿಕನಿಗೆ ಏನಂದ್ರೆ ಪ್ರತಿ ತಿಂಗಳು ಅದರಲ್ಲಿ ಇನ್ಕಮ್ ಬರ್ತಾ ಉಂಟು. 15 ದಿವಸಕ್ಕೆ ಅದನ್ನ ಕಟಾವು, ಇಡೀ ವರ್ಷ ಕಟಾವು ಬರ್ತಾ ಉಂಟು. ಅದ್ರಲ್ಲಿ 15 ದಿವಸಕ್ಕೂ ಒಂದ್ಸರಿ ಕೊಯ್ಲು ಮಾಡಬಹುದು. ಕೊಯ್ಲು ಮಾಡಬಹುದು. ಆಗ ಸಾಮಾನ್ಯ 20 ಸಲ ಹೇಗೂ ಮಾಡ್ಲಿಕ್ಕೆ ಆಗುತ್ತದೆ ವರ್ಷಕ್ಕೆ. ವರ್ಷಕ್ಕೆ ದೀರ್ಘಾವಧಿ ಬೆಳೆಯಲ್ಲಿ ಇಷ್ಟು ತಿಂಗಳು ತಿಂಗಳು ಕಟಾವು, 15 ದಿವಸಕ್ಕೊಮ್ಮೆ ಕಟಾವು, ತಿಂಗಳು ತಿಂಗಳು ಇನ್ಕಮ್ ಬೇರೆ ಯಾವ್ದಲ್ಲಿ ಇಲ್ಲ. ಆಮೇಲೆ ಇದರಲ್ಲಿ ಕೊಯ್ಲೋತ್ತರ ಯಾವುದೇ ಸಂಸ್ಕರಣ ವ್ಯವಸ್ಥೆ ನಮಗೆ ಬೇಡ. ಯಾರು ಮಾಡೋದು? ಕಟಾವ್ ಮಾಡುದು. ಕೊಂಡೋಗಿ ಸೆಂಟ್ರಿಗೆ ಕೇಂದ್ರ ಕೊಂಡೋಗಿ ಇಟ್ಟರೆ ಅವರು ಕೊಂಡೋಗಿ ಕಂಪನಿ ಕೊಂಡೋಗ್ತಾರೆ. ಹಾಗೆ ನಮಗೆ ಒಣಗಿಸುವುದಾಗಲಿ ಔಷಧಿ ಆಗಲಿ ಯಾವುದೇ ಒಂದು ಕೆಲಸ ಇದರಲ್ಲಿ ಇಲ್ಲ. ದೀರ್ಘಾವಧಿ ಬೆಳೆಯಲ್ಲಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಅತ್ಯಂತ ಲಾಭ ಒಂದೇ ಇರುವುದು. ಈಗ ನಮ್ಮ ಖಾದ್ಯ ತೈಲಗಳ ವಿಚಾರಕ್ಕೆ ಬಂದಾಗ ನಮ್ಮ ತೆಂಗಿನ ಬೆಳೆಯಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮಂಗಗಳ ಕಾಟ ಆಗ್ಬೋದು ಅಥವಾ ಮಿಡಿ ಉದುರುವ ಸಮಸ್ಯೆ ಆಗ್ಬೋದು, ಬೇರೆ ಬೇರೆ ಸಮಸ್ಯೆಗಳು. ಇದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈ ತಾಳೆ ಬೆಳೆಯ ಒಂದು ವಿಶೇಷತೆ ಏನು? ತಾಳೆ ಬೆಳೆಗೆ ಮಂಗಗಳ ಕಾಟ ಬರುವುದಿಲ್ಲ, ಔಷಧಿ ಸ್ಪ್ರೇ ಇಲ್ಲ, ಮತ್ತೆ ನುರಿತ ತಜ್ಞ ಕೃಷಿ ಕೂಲಿಗಾರರು ಬೇಡ. ಇದು ಕೆಳಗಿಂದಲೇ ನಮ್ಮ ಯಾರಿಗೂ ಕೊಯ್ಯುವಂತ ವಿಷಯ. ಯಾವೊಬ್ಬ ಕೆಲಸವನ್ನು ಹೇಳಿಕೊಟ್ರೆ ಅವನು ಕಟಾವು ಮಾಡಬಹುದು. ಪ್ರಥಮವಾಗಿ ಬರ್ಚಿಯಲ್ಲಿ, ಆಮೇಲೆ ಚೈನ್ಸೋ, ಆಮೇಲೆ ಅದಕ್ಕೆ ಬೇಕಾದ ಗಿಡ ಮೇಲೆ ಹೋದ್ರೆ ಅದಕ್ಕೆ ಸಪರೇಟ್ ಕತ್ತಿ, ಉದ್ದ ಕತ್ತಿ ಮತ್ತು ಕೊಕ್ಕೆ ಬರ್ತದೆ, ದೋಟಿಗಳು. ಅದರಲ್ಲಿ ಯಾರಿಗೂ ಕಟಾವು ಮಾಡಬಹುದು. ಈಗ ತೆಂಗಿನ ತೋಟವನ್ನು ಮಾಡುವುದಿದ್ರೆ ಅಥವಾ ತೆಂಗಿನ ಗಿಡವನ್ನು ನೆಡುವುದಿದ್ರೆ ಅಡಿಕೆ ತೋಟದ ಸುತ್ತಮುತ್ತವೂ ಕೂಡ ನೆಡ್ಲಿಕ್ಕೆ ಆಗ್ತದೆ, ನಡುವಲ್ಲಿಯೂ ಕೂಡ ನೆಡ್ಲಿಕ್ಕೆ ಆಗ್ತದೆ, ಗುಡ್ಡದಲ್ಲಿಯೂ ಕೂಡ ನೆಡಬಹುದು. ಆದರೆ ಈ ತಾಳೆ ಬೆಳೆಯನ್ನು ಬೆಳೆಯುವುದಕ್ಕೆ ಸ್ಥಳದ ಒಂದು ಆಯ್ಕೆಯನ್ನು ಹೇಗೆ ಮಾಡಬೇಕು, ಏನು ಮಾನದಂಡ ಅಂತ? ತಾಳೆ ಬೆಳೆಗೆ ಬಿಸಿಲು ಪ್ರಾಮುಖ್ಯ ಬೀಳುವಂತ ಜಾಗನ ಹುಡುಕಬೇಕು. ಅದು ಸಮತಟ್ಟಾಗಿರ್ಬೇಕು ಅಥವಾ ಇಳಿಜಾರು ಆಗ್ಬೋದು? ಯಾವ ಜಾಗ ಇಳಿಜಾರು ಆಗುತ್ತೆ, ಸಮತಟ್ಟಾಗುತ್ತೆ, ಯಾವ್ದು ಆಗುತ್ತದೆ? ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ಮಣ್ಣುಗಳು ತರಗತಿ ಮಣ್ಣುಗಳು ಅದು ಬೆಳೀತದೆ, ಎಲ್ಲಾ ಕಡೆ ಉತ್ತಮ ಫಸಲು ಬರ್ತದೆ. ಇನ್ನೊಂದು ವಿಚಾರ, ದಕ್ಷಿಣದಲ್ಲಿ ಬೆಳೆಯುವಂತ ಎಣ್ಣೆ ತಾಳೆ ಎಣ್ಣೆ ಪರ್ಸೆಂಟೇಜ್ ಜಾಸ್ತಿ. ಆಮೇಲೆ ಇನ್ನೊಂದಿಗೆ ಅದಕ್ಕೆ ಬಿಸಿಲು ಬೀಳುವ ಬೇರೆ ಮರಗಳ ಅಡ್ಡ ಬರಬಾರ್ದು, ಅಡ್ಡ ಮರಗಳನ್ನು ತೆಗಿಬೇಕು. ಅಡಿಕೆ ತೋಟದಲ್ಲಿ ಹಳೆ ತೋಟ ನೆಡುವುದಿದ್ರೆ ಹತ್ತಿರ ಎರಡು ಅಡಿಕೆ ಮರ ಮೂರು ಅಡಿಕೆ ಮರ ತೆಗೆದ್ರೆ ಸಾಕಾಗುತ್ತದೆ. ತೆಂಗಿನ ತೋಟದಲ್ಲಿ ಮಾಡುವುದಿದ್ರೆ ಮಧ್ಯೆ ಮಧ್ಯೆ ಒಂದೊಂದು ಮೆಟ್ರು ಆಗುತ್ತದೆ. ಈ ಮರವು ಸರ್ತು ಹೋಗುವುದರಿಂದ ಬೇರೆ ಸಮಸ್ಯೆ ಏನೂ ಇಲ್ಲ. ಈ ಒಂದು ಎಕರೆ ಪ್ರದೇಶದಲ್ಲಿ ನಾಟಿ ಮಾಡುವುದಿದ್ರೆ ಎಷ್ಟು ಗಿಡವನ್ನು ನಿಲ್ಲಿಸಬಹುದು? ಒಂದು ಎಕರೆಯಲ್ಲಿ ಕಂಪನಿ ಲೆಕ್ಕದಲ್ಲಿ 57 ಅಥವಾ 60 ಆ ರೀತಿ ನಾಟಿ ಮಾಡಿಗೆ ಆಗುತ್ತದೆ. ಅಂದ್ರೆ 30 ಫೀಟ್ ಅಂತರ ಅಂತರ ತ್ರಿಕೋನದಲ್ಲಿ ನಡುವುದು. ಸರಿ, ಈಗ ಈ ಗಿಡಗಳ ಒಂದು ಲಭ್ಯತೆ ಮತ್ತು ತಳಿಗಳ ಬಗ್ಗೆ ಹೇಳಿ. ಈಗ ತೆಂದರ ಎಂಬ ಹೈಬ್ರಿಡ್ ಗಿಡ ಬಂದಿದೆ, ಕಂಪನಿಯವರು ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈ ಕಂಪನಿ ಅಂದ್ರೆ ಯಾವ ಕಂಪನಿ ಅಂತ? ಅದು 3F ಕಂಪನಿ ಅಂತ ನಮಗೆ ಈಗ ದಕ್ಷಿಣ ಕನ್ನಡಕ್ಕೆ ಅವರು ಸರ್ಕಾರ ರೆಕಮೆಂಡ್ ಮಾಡಿದೆ. ಓಹೋಹೋ, ಅಂದ್ರೆ ಈಗ ತೋಟಗಾರಿಕಾ ಇಲಾಖೆ ಮತ್ತು ಈ 3F ಕಂಪನಿ ಜೊತೆಗೆ ಒಂದು ಒಪ್ಪಂದ ಇದೆ. ಒಪ್ಪಂದ ಇದೆ, ರೈತನಿಗೂ ಕಂಪನಿಗೂ ಒಪ್ಪಂದ ಇದೆ, ಕಂಪನಿಗೂ ಸೆಂಟ್ರಲ್ ಗೌರ್ಮೆಂಟ್ ನ ಒಪ್ಪಂದ ಇದೆ. ಹಾಗಿದ್ರೆ ರೈತ ಯಾವ ಈ ಬೆಳೆಯನ್ನು ಯಾರು ಬಿಟ್ಟು ಹೋಗುವಾಗಿಲ್ಲ. ಓಹೋ, ಕಂಪನಿಯವ್ರು ಬಿಟ್ಟು ಹೋಗೋದು ನನಗೆ ಬೇಡ ಅಂತ ಹೇಳಿ ಪ್ರಶ್ನೆ ಬರುವುದಿಲ್ಲ. ಅವ್ನು ಬೇಡ ಅಂತ ಹೇಳಿದ ಇನ್ನೊಂದು ಕಂಪನಿ ಹ್ಯಾಂಡ್ ಓವರ್ ಮಾಡಿದ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಓಹೋ, ಆ ರೀತಿ ಒಂದು ವ್ಯವಸ್ಥೆ ಇದೆ. ಈಗ ಹೊಸದಾಗಿ ಇಂತಹ ಒಂದು ತಾಳೆ ಕೃಷಿಯನ್ನ ಪ್ರಾರಂಭ ಮಾಡಬೇಕಿದ್ರೆ ಈ ಒಪ್ಪಂದವನ್ನ ಮಾಡಿಕೊಳ್ಳುವುದು ಹೇಗೆ, ಹೇಗೆ ಮುಂದುವರಿಬೇಕು? ನಾವು ಮೊದಲು ತೋಟಗಾರಿಕೆ ಹೋಗಿ ಅರ್ಜಿ ಕೊಡಬೇಕು. ನಾನು ತಾಳೆ ಕೃಷಿ ಮಾಡ್ತೇನೆ ಅಂತ ಅರ್ಜಿ ಕೊಡಬೇಕು. ಅದಕ್ಕೆ ಕನಿಷ್ಠ ಮಿತಿ ಅಂತ ಉಂಟು ಏನಾದ್ರೂ? ಇಷ್ಟೇ ಎಕರೆ ಇರಬೇಕು ಅಂತ? ಮಿನಿಮಮ್ ಒಂದ್ ಎಕರೆ. ಒಂದ್ ಎಕರೆ, ಹೆಚ್ಚು ಅಂದ್ರೆ ಎಷ್ಟು ಬೇಕಾದ್ರೆ ಮಾಡಬಹುದು? ಮಾಡಬಹುದು. ಆಗ ತೋಟಗಾರಿಕೆಯವರು ಅದಕ್ಕೆ ಫೀಲ್ಡ್ ಆಫೀಸರ್ ಅನ್ನು ಕಳಿಸ್ತಾರೆ ಸೈಟ್ಗೆ. ಅವರು GPS ಮಾಡಿ ಆಮೇಲೆ ಎಷ್ಟು ಗಿಡ ಬೇಕು ಎಂಬ ಲೆಕ್ಕಾಚಾರ ಇದು ಕಂಪನಿ ಕಳಿಸ್ತಾರೆ. ಕಂಪನಿಯವರು ನಮಗೆ ಉಚಿತ ಡೆಲಿವರಿ, ಉಚಿತ ಗಿಡ ಉಚಿತ ಡೆಲಿವರಿಗೆ ಒಂದು 30-40 ರೂಪಾಯಿ ಒಂದು ಗಿಡಕ್ಕೆ ತಗೊಳ್ತಾರೆ. ಆಮೇಲೆ ಕಂಪನಿಯಿಂದ 3 ವರ್ಷ ಉಚಿತ ಗೊಬ್ಬರ ಪೂರೈಕೆ ಇದೆ. ಇದು ಯಾವ ಬೆಳೆಗಳು ಯಾವ ಸರ್ಕಾರ ಕೊಡುವುದಿಲ್ಲ. ಈ ತಾಳೆಗಳಿಗೆ ಸ್ಪೆಷಲ್ ಆಗಿ 3 ವರ್ಷ ಉಚಿತ ಗೊಬ್ಬರ ಪೂರೈಕೆ ಇದೆ. ಆಮೇಲೆ ನೀರಾವರಿ ಸ್ವಲ್ಪ ಮಾಡಬೇಕು, ಡ್ರಿಪ್ ನೀರಾವರಿ, ಬಬ್ಲರು ಅಥವಾ ಸ್ಪ್ರಿಂಕ್ಲರು. ನೀರಿನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ? ತೋಟಕ್ಕಾಗಿದ್ದಷ್ಟು ಹಾಕಿದ್ರೆ ಸಾಕಾಗುತ್ತದೆ. ಅಂದ್ರೆ ಈಗ ಒಂದು ಗಿಡಕ್ಕೆ ಇಷ್ಟು ಲೀಟರ್ ಬೇಕು ಅಂತ ಲೆಕ್ಕಾಚಾರ ಉಂಟಾ? ಅವರ ಲೆಕ್ಕಾಚಾರದಲ್ಲಿ 200 ಲೀಟರ್ ಉಂಟು ಫಸಲು ಬರುವ ಗಿಡಕ್ಕೆ. ಆದ್ರೆ ನಮ್ಮ ದಕ್ಷಿಣದಲ್ಲಿ ಮಳೆ ಹೆಚ್ಚು ಇರುವಾಗ ಅಷ್ಟು ಬೇಕಾಗುದಿಲ್ಲ. ಈಗ ಬೇಸಿಗೆ ವಾರಕ್ಕೆ ಒಂದ್ಸಲ ನೀರು ಕೊಡುದಾ ಹೇಗೆ? ವಾರಕ್ಕೆ ಒಂದು ಸಲ ಎರಡು ಸಲ ಕೊಟ್ಟರೆ ಆರಾಮ. ಸ್ವಲ್ಪ ಡ್ರಿಪ್ ಅಲ್ಲಿ ಕೊಟ್ಟರು ಮತ್ತೆ ಒಳ್ಳೇದು. ಅವರು ನೀರಿನ ಹೊಂದಿಕೊಂಡು ಡ್ರಿಪ್ಗೆ ಸಬ್ಸಿಡಿ ಉಂಟು, ಬೋರಿಗೆ ಸಬ್ಸಿಡಿ ಉಂಟು. ಓಹೋ, ಆ ರೀತಿ ಸಬ್ಸಿಡಿ ಉಂಟು. ಅಂದ್ರೆ ಈಗ ತೋಟಗಾರಿಕೆ ಇಲಾಖೆಯವರು ಸಬ್ಸಿಡಿ ಕೊಡ್ತಾರೆ? ಕೊಡ್ತಾರೆ. ಆಮೇಲೆ ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಳ್ಬೇಕು? ಈಗ ಡ್ರಿಪ್ ಅಂದ್ರೆ ಈಗ ಹೇಗೆ ಇದು? ಡ್ರಿಪ್ ಅಂದ್ರೆ ನಾವು ನಮ್ಮಲ್ಲಿ ಅಂದ್ರೆ ನಾವು ಓವರ್ ಟ್ಯಾಂಕ್ ಇಂದ ಡ್ರಿಪ್ ಬಿಡುವಾಗ ಮಾಡಿದ್ದೇನೆ. ನೇರವಾಗಿ ಪಂಪಿಂದ ಕೊಡಬಹುದು, ಬಬ್ಲರು ಹಾಕಬಹುದು, 4M 2M ಪೈಪ್ ಅಲ್ಲಿ ಡ್ರಿಪ್ ಕೊಡಬಹುದು. ಫಸಲು ಬರೋ ನಂತರ 3 ಕಡೆ ಕೊಟ್ಟರೆ ಒಳ್ಳೇದು. ಗಿಡದ 5 ಫೀಟ್ ದೂರಲ್ಲಿ ನೀರು ಕೊಡುವ ವ್ಯವಸ್ಥೆ ಇರುದು. ಬುಡಕ್ಕೆ ಕೊಡ್ಲಿಕ್ಕಿಲ್ಲ, ಈ ಗೊಬ್ಬರ ಎಲ್ಲ 5 ಫೀಟ್ ದೂರಲ್ಲೇ ಕೊಡ್ಬೇಕು. ಯಾಕಂದ್ರೆ ಗೊಬ್ಬರ ಎಳೆಯುವ ಬೇರೆ ದೂರ ಇರ್ತವೆ, ಸಣ್ಣ ಬೇರುಗಳು, ಸೂಕ್ಷ್ಮ ಬೇರುಗಳು. ಹಾಗೆ ದೂರಲ್ಲಿ 5 ಫೀಟ್ ದೂರದಲ್ಲಿ ಗೊಬ್ಬರ ಕೊಡಬೇಕು. ಸಾಮಾನ್ಯವಾಗಿ ಗಿಡವನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 3 ಫೀಟ್ ಉದ್ದ ಆಗಲ ಗುಂಡಿ ಮಾಡಬೇಕು. ಇಲ್ಲ, ಗಿಡವನ್ನು ನಾಟಿ ಮಾಡುವಲ್ಲಿ 2 ಫೀಟ್ ಹೊಂಡ ಮಾಡಿ ಮುಚ್ಚುದು, ಮೇಲೆ ನಡುವುದು, ಹೊಂಡ ನಡಿಲಿಕ್ಕೆ ಮೇಲೆ ನಡುವುದು. ಓಹೋ, ಗುಂಡಿ ಮಾಡಿ ಅದನ್ನ ಮುಚ್ಚಿ ಅದ್ರ ಮೇಲೆ ನಡುವುದು? ಮೇಲೆ 2 ಫೀಟ್ ಚಚ್ಚಬೇಕು ಹೊಂಡ. ಮತ್ತೆ ಗಿಡ ಬೆಳೆದ ಹಾಗೆ ಮಣ್ಣು ಅಗಲ ಮಾಡ್ತಾ ಹೋಗ್ಬೇಕಾ ಹೇಗೆ? ಗುಂಡಿ ಬೇಡ, ಹಾಗೆ ಇಟ್ಟರೆ ಒಳ್ಳೇದು, ತೊಂದ್ರೆ ಇಲ್ಲ. ಹಾಕಿದ್ರೆ ಮತ್ತೆ ಒಳ್ಳೇದು. ಗಿಡ ನೆಟ್ಟ ನಂತರ ಬೇರೆ JCB ಹಿಟಾಚಿ ಹಾರೆ ಗುದ್ದಲಿ ಕೆಲಸ ಮಾಡಲು ಪ್ರಶ್ನೆ ಇಲ್ಲ. ಬೇರೆ ಪೆಟ್ಟದಲ್ಲಿ ಫಸಲು ಸ್ವಲ್ಪ ಕಡಿಮೆ ಬರ್ತದೆ. ಹಾಗೆ ಈಗ ಇದರ ಪೋಷಕಾಂಶ ನಿರ್ವಹಣೆ ಬಗ್ಗೆ ಹೇಳಿ. ಏನೇನು ಗೊಬ್ಬರ ಕೊಡಬೇಕು, ಹೇಗೆ ಕೊಡುವಂತಹದ್ದು, ಯಾವಾಗ ಕೊಡುವಂತಹದ್ದು, ಎಷ್ಟು ಕೊಡುವಂತಹದ್ದು? ನಾವು ನಡುವಾಗ ಯಾವುದೇ ಹಟ್ಟಿ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಕೋಳಿ ಗೊಬ್ಬರ ಆಗಲಿ, ಕಂಪೋಸ್ಟ್ ಗೊಬ್ಬರ ಆಗಲಿ, ಎಂಟಿಗೆ ಯಾವುದೇ ಕೊಡಬಹುದು. ಸ್ವಲ್ಪ 1/2 ಕಿಲೋ 1 ಕಿಲೋ ಹಾಕಿ ನೆಟ್ಟು ಇಟ್ಟು ಕೊಡಬಹುದು. ಆಮೇಲೆ ಅವರು ಫೀಲ್ಡ್ ಆಫೀಸರ್ ಬಂದು ಇಷ್ಟು ಗೊಬ್ಬರ ಕೊಡ್ತೇನೆ ಅವ್ರು ಶಿಫಾರಸು ಮಾಡಿ ಹೋದ ಮೇಲೆ ಗೊಬ್ಬರ ಬರ್ತದೆ. ಅವರೇ ಕಳಿಸ್ತಾರೆ? ಅವರೇ ಕಳಿಸ್ತಾರೆ ಅಥವಾ ನಾವು ತರ್ತೇವೆ. ಅವ್ರ ಇಂಥ ಕಡೆ ತಕೊಳ್ಳಿ, ಅಗ್ರವೇನು ತಕೊಳ್ಳಿ, ಅವ್ರ ದುಡ್ಡು ನಮ್ಮ ಅಕೌಂಟ್, ಅವರೇ ದುಡ್ಡು ನಮ್ಮ ಅಕೌಂಟ್ ಹಾಕ್ತಾರೆ. ನಾವು ತಂದು ಹಾಕಿದ್ರೆ ಆಯ್ತು. ಪ್ರಮಾಣ ಅವರು ಹೇಳ್ತಾರೆ, ಗಿಡ ನೋಡಿ ಅವ್ರ ಪ್ರಮಾಣ ಇಂಟಿಷ್ಟು ಅಂತ ಹೇಳ್ತಾರೆ. ಅಂದ್ರೆ ಈಗ ಗೊಬ್ಬರ ಕೊಡುದಂದ್ರೆ ವರ್ಷಕ್ಕೆ ಒಂದ್ ಸರಿ ಕೊಡುವಂತದ್ದು ಅಥವಾ ತಿಂಗಳು ಕೊಡುವಂತದ್ದು ಹೇಗೆ? ಅಲ್ಲ, ನಾವು ಅವರು ವರ್ಷಕ್ಕೊಮ್ಮೆ ಕೊಡ್ತಾರೆ. ಫಸಲು ಬಂತಂದ್ರೆ ನಾವು ತಿಂಗಳು ಕೊಟ್ಟರೆ ಅದೇ ಜಾಸ್ತಿ ಫಸಲು ಬಂತ ಅಂತ. ಗಿಡ ಬೆಳವಣಿಗೆ ಆಗುವಾಗ ವರ್ಷಕ್ಕೆ 1 ಅಥವಾ 2 ಸರಿ ಕೊಟ್ಟರೆ ಸಾಕು? ಸಾಕು ಸಾಕು. ಆಮೇಲೆ ಈಗ ಕೀಟ ರೋಗಗಳಾಗಬಹುದು ಅಥವಾ ಹಂದಿ ಕಾಟವೋ ಮಂಗಗಳ ಕಾಟವೋ ಇಂಥದ್ದೇನಾದ್ರು ಸಮಸ್ಯೆ ಬರ್ತದ? ಹಂದಿ ಕಾಟ, ಮುಳ್ಳಂದಿ ಮತ್ತು ಕಾಡಂದಿ ಕಾಟ ಬರ್ತವೆ. ಅದಕ್ಕೆ ನಾವು ಫಿಶ್ ನೆಟ್ಟು ಕಡಿಮೆ ಖರ್ಚಾಗುದು, ಫಿಶ್ ನೆಟ್ ಬೇಲಿಯಾಗಿ ಸುತ್ತಲು ಹಾಕಿದ್ರೆ ಭಾರಿ ಉತ್ತಮ. ಇಲ್ಲ ಇದ್ರೆ ಶೇಡ್ ನೆಟ್ಟು ಅಥವಾ ಗಿಡ ನೆಟ್ಟು ನೆಟ್ಟಾಗ 4 ಗೂಟೆ ಹಾಕಿ ದೂರದಲ್ಲಿ ಪ್ಲಾಸ್ಟಿಕ್ ಗೋಣಿಯನ್ನು ಬಿಡಿಸಿ ಕಟ್ಟಿದ್ರೆ ಆಗ್ತದೆ. ನಾವು ಫಿಶ್ ನೆಟ್ ಹಾಕಿ ಬರದಾಗ ಮಾಡಿದ್ದೇನೆ. ಮಂಗಳ ಕಾಟ ಇಲ್ಲ. ನವಿಲಿನ ಕಾಟ ಉಂಟಾ? ನವಿಲಿನ ಕಾಟ ಇಲ್ಲ, ನಮ್ಮಲ್ಲಿ ಬಂದ್ರೆ ಏನು ತಿನ್ನುದಿಲ್ಲ. ಯಾಕಂತೆ? ಅದು ದಾಳಿ ಬರುದಿಲ್ಲ ಅದಕ್ಕೆ. ಓಹೋಹೋ, ಅಂದ್ರೆ ಬಹುಶಃ ಈ ಮುಳ್ಳುಗಳು ಇರುವುದರಿಂದ ಅದರ ಒಳಗಡೆ ಹೋಗುದಿಲ್ಲ. ಅದು ಹೋಗುದಾಗ ಕಾಣ್ತಲ್ಲ, ಅದಕ್ಕೆ ದೂರ ತಿನ್ಬೋದು, ತಿನ್ನುವುದಿಲ್ಲ. ನಮ್ಮಲ್ಲಿ ನವಿಲು ಬಂದಿದೆ, ತಿನ್ನುವುದಿಲ್ಲ. ಕಾಟಿಗೆ ಬಂದಲ್ಲಿ ಅದರ ಗರಿಯ ಸ್ವಲ್ಪ ತಿಂತದೆ, ಬೇರೆ ಮಾಡುದಿಲ್ಲ. ಗಿಡದ ಬೆಳವಣಿಗೆ ಒಂದು ವೇಗ ಹೇಗಿರ್ತದೆ, ಎಷ್ಟು ವರ್ಷದಲ್ಲಿ ಅದು ಹೂ ಬಿಡ್ತದೆ, ಮತ್ತೆ ಕಾಯಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು, ಈ ಬಗ್ಗೆ ಹೇಳಿ. ಗಿಡ ನೆಟ್ಟು 2 ವರ್ಷದಲ್ಲಿ ಹೂ ಬಿಡ್ತದೆ. 15 ಹೂವನ್ನು ತೆಗಿತಾ ಬೇಕು. ಓಹೋ, ಆಗ ಗಿಡ ದಷ್ಟಪುಷ್ಟವಾಗಿ ಬೆಳೀತದೆ. ಗಿಡ ದಷ್ಟಪುಷ್ಟವಾಗಿ ಬೆಳೆದಾಗ ನಮಗೆ ಫಸಲು ಜಾಸ್ತಿ. ಗಂಡು ಹೂವು ಹಣ್ಣು ಒಟ್ಟಿಗೆ ಬರುವುದರಿಂದ ಪಾಲಿನೇಷನ್ ಪ್ರಶ್ನೆ ಇರುವುದಿಲ್ಲ. ಓಹೋ, ಒಂದೇ ಗೊಂಚಲಲ್ಲಿ ಇರ್ತದ? ಅಲ್ಲ, ಬೇರೆ ಬೇರೆ ಗೊಂಚಲು ಬರ್ತದೆ. ಇದರಲ್ಲಿ ಏನಂದ್ರೆ ಎಲ್ಲಾ ಗರಿ ಇರುವ ಮರಗಳಲ್ಲಿ 1 ತಿಂಗಳಿಗೆ, ಇದರಲ್ಲಿ 2 ಬರ್ತದೆ. ಓ, ತಿಂಗಳಿಗೆ 2? ಎರಡು ತಿರಿ, ಅದು ಇದರ ಸ್ಪೆಷಲ್. 2 ಬರೋದ್ರೆ ಪ್ರತಿಯೊಂದು ಮಡಲಿನ ಎಡೆಯಲ್ಲಿ ಬಂಚು ಬರ್ತಾ ಉಂಟು, ಗಂಡು ಹೆಣ್ಣು ಬರ್ತಾ ಉಂಟು. ಆದ್ರೆ ನಮಗೆ ಪಾಲಿನೇಷನ್ ಪ್ರಶ್ನೆ ಬರುವುದಿಲ್ಲ. ಅದು ವರ್ಷಕ್ಕೆ ಬೆಳೆದರೆ 1/4 ತಪ್ಪೇ 3/4, ಅಂದ್ರೆ ಹೈ ಎತ್ತರ ಬೆಳೆಯುವುದಿಲ್ಲ. ಹಾಗೆ 25 ಕಂಪನಿ ಅಗ್ರಿಮೆಂಟ್ ಇರುವುದಿಲ್ಲ, 25 ಕೊಯ್ಲು ಉತ್ತರ ಮಾಲಿಗೆ ಆಗುತ್ತದೆ. ಗಿಡ ನೆಟ್ಟು ಮೊದಲ 3 ವರ್ಷಕ್ಕೆ ಫಸಲು ಕೊಯ್ಬಹುದು. ಕೊಯ್ಬಹುದು. ಆಮೇಲೆ ಫಸಲಿನ ಒಂದು ಪ್ರಮಾಣ ಯಾವುದರ ಮೇಲೆ ನಿರ್ಧಾರ ಆಗ್ತದೆ, ಬರೀ ಪೋಷಕಾಂಶ ಅಥವಾ ನೀರು ನಿರ್ವಹಣೆ ಮಾಡುವಂತಹದ್ದು ಮಾತ್ರ ಅಥವಾ ಬೇರೆ ಏನಾದ್ರೂ ಅಂಶ ಉಂಟಾ? ಬೇರೆ ಅಂಶ ಇರುವುದಿಲ್ಲ, ಪೋಷಕಾಂಶ ನೀರಲ್ಲಿ ಅದು ಫಸಲು ಬರುವುದು. ಆಮೇಲೆ ನಮಗೆ ಅದರಲ್ಲಿ ಫಸ್ಟಿಗೆ ಈಗ 4 5 6 8 ವರೆಗೆ ಒಂದು ಬಂಚ್ ಬರ್ತದೆ, ಒಂದೊಂದು ಬಂಚ್ಗಳು. ಆಮೇಲೆ 6 ನಂತರ 15, 20, 30 ಬರಬೇಕು ಒಂದು ಬಂಚ್ ವೈಟ್ ಕಂಪನಿ ಲೆಕ್ಕ ಹಾಗೆ ಬರಬೇಕು. ನನಗೆ 6 ಆಯ್ತು, ನನ್ನ ಗಿಡಗಳು 6 ಆಯ್ತು. ಈಗ 15-20 ಎವರೇಜ್ ಬರ್ತಾ ಉಂಟು, ಹೆಚ್ಚಿನ ಮರದಲ್ಲಿ ಹಾಗೆ ಬರ್ತಾ ಉಂಟು. ಆಮೇಲೆ ಈಗ ಹಣ್ಣಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ, ಹೇಗೆ ನೋಡಿ ಅಥವಾ ಅದರ ಗುಣಲಕ್ಷಣಗಳು ಹೇಗಿರ್ತವೆ? ಅದು ನಮ್ಮ ಖರ್ಜೂರ ಕಲರ್ ಹಣ್ಣು ಕೆಂಪು ಬರ್ತದೆ, ಖರ್ಜೂರ ಕಲರ್. ಎಳೆದಿರುವಾಗ ಹೇಗಿರ್ತವೆ? ಹಣ್ಣಾದ ಹಾಗೆ ಅದು ಖರ್ಜೂರದ ಕಲರ್ ಬರ್ತದೆ, ಖರ್ಜೂರ ಬರ್ತದೆ. ಮತ್ತೆ ಒಂದೆರಡು ಹಣ್ಣು ಬೀಳ್ತಾರೆ ಗಿಡ ಬಂಚಿಂದ, ಆಗ ಸರಿಯಾದ ಟೈಮ್. ರುಚಿ ಅಂತ ನೋಡ್ಲಿಕ್ಕಿಲ್ಲ, ರುಚಿ ನೋಡ್ಲಿಕ್ಕಿಲ್ಲ. ಅದು ಅದರಲ್ಲಿ ನಮ್ಮ ಇದರಲ್ಲಿ ವಿಶೇಷ ಏನಂದ್ರೆ ಹೊರಗಿನ ಸಿಪ್ಪೆ ಮತ್ತು ಪಲ್ಪಲ್ಲಿ ಎಣ್ಣೆ. ಓಹೋ, ಕಾಯಿಯಲ್ಲ? ಕಾಯಲ್ಲ, ಕಾಯಿನ ಹೊರಗಿನ ಸಿಪ್ಪೆ ಎಣ್ಣೆ. ಓಹೋ, ಒಳಗಿನ ಪಲ್ಪು ಎಣ್ಣೆ. ಆಮೇಲೆ ಒಳಗಿನ ಒಂದು ಕೊಬ್ಬರಿ ಹಾಗೆ ತಿರುಳು ಉಂಟು, ಅದರಲ್ಲಿ ಎಣ್ಣೆ. ಅದು ಕೊಬ್ಬರಿ ತಿರುಳು ಎಣ್ಣೆ ಮೆಡಿಸಿನ್ಗೆ ಹೋಗ್ತದೆ, ಬಾಕಿ ಇತರ ಎಣ್ಣೆಗಳು ನಮ್ಮ ಖಾದ್ಯಕ್ಕೆ ಹೋಗ್ತದೆ, ಸೋಪಿಗೆ ಹೋಗ್ತದೆ, ಕ್ಯಾಂಡ್ಲಿಗೆ ಹೋಗ್ತದೆ, ಹಾಗೆ ಕಾಸ್ಮೆಟಿಕ್ ಐಟಮ್ ಹೋಗ್ತದೆ, ಹಾಗೆ ಮತ್ತೆ ಚಾಕ್ಲೇಟ್ಗೆ ತುಂಬಾ ಖರ್ಚಾಗ್ತಾ ಉಂಟು. ಆಮೇಲೆ ಬಯೋಡಿಸಿಲು, ಇದೆಲ್ಲ ಒಂದೇ ಒಂದಾಗಿ 120 ಐಟಮ್ ನಮ್ಮ ಇದರಿಂದ ಉಪಯೋಗ ಮಾಡ್ತಾ ಇದ್ದಾರೆ. ಈ ಹಣ್ಣನ್ನ ಕೊಯ್ಯುವುದು ಅಂದ್ರೆ ಇಡೀ ಗೊಂಚಲನ್ನೇ ಕೊಯ್ಯುವಂತಹದ್ದು? ಗೊಂಚಲನ್ನ ಕೊಯ್ಯುವಂತದ್ದು ಮೊದಲು ಅದರ ಮಡಲನ್ನು ಕಡಿಬೇಕು, ಸೋಗೆಯನ್ನು. ಆಮೇಲೆ ಗೊಂಚು ಕಟ್ಟು ಕಟ್ ಮಾಡುದು. ಈ ಕೊಯ್ಲನ್ನು ಮಾಡ್ಲಿಕ್ಕಂತಲೇ ಸಪರೇಟ್ ಒಂದು ಕತ್ತಿ ಇರ್ತದೆ, ಕತ್ತಿ ಇರ್ತದೆ ಸಾಮಾನ್ಯ 22 ಉದ್ದ ಉಂಟು ಕತ್ತಿ. ಅದು ಆಮೇಲೆ ಅದಕ್ಕೆ ಸುರಿಗೆ ನಾವು ಬರ್ಚಿ ಕಟ್ ಮಾಡ್ತೇವೆ. ಆಮೇಲೆ ಸ್ವಲ್ಪ ಹೈಟ್ ಬರುವಾಗ ಚೈನ್ಸ್ ಮರ ಕೊಯ್ಯ ಮಿಷನ್ ಸುಲಭ ಆಗ್ತದೆ. ಮತ್ತು ಹೈಟ್ ಹೋದಾಗ ಒಂದು 10-15 ಹೋಗುವಾಗ ಕತ್ತಿ, ಅದು 22 ಉದ್ದ, ಸ್ವಲ್ಪ ಬೆಂಡಾಗಿರ್ತದೆ. ಆಮೇಲೆ ಅಲ್ಯೂಮಿನಿಯಂ ಪೈಪಿಗೆ ಅದನ್ನು ನಟ್ ಬೋಲ್ಟಲ್ಲಿ ಸೆಟ್ ಮಾಡಿರ್ತಾರೆ, ಅದನ್ನು ಸಬ್ಸಿಡಿಯಲ್ಲಿ ಬರ್ತದೆ. ಹೌದು. ಅಂದ್ರೆ ವಿಶೇಷವಾದಂತ ತರಬೇತಿ ಏನಾದ್ರು ಬೇಕಾಗ್ತದೆ ಇದನ್ನು ಕೊಯ್ಲು ಮಾಡ್ಲಿಕ್ಕೆ ಅಥವಾ ಸಂಸ್ಕರಣೆ? ಏನು ಬೇಡ, ಒಂದು ತೋಟಕ್ಕೆ ಹೋಗಿ ನೋಡಿದಲ್ಲಿ ಎಲ್ಲ ಅನುಭವವನ್ನು ಅವರು ಪಡ್ಕೊಳ್ಬಹುದು. ಮತ್ತೆ ಅವರು ನಮ್ಮ ಫೀಲ್ಡ್ ಆಫೀಸರ್ ಎಲ್ಲ ಮಾಹಿತಿ ಕೊಡ್ತಾರೆ ಬಂದು. 1 ಹೆಚ್ಚು ಕಮ್ಮಿ 57-60 ಗಿಡ ನಿಲ್ತದೆ ಅಂತ ಹೇಳಿದ್ರಿ ನೀವು. ಹೌದು. ಅದರಲ್ಲಿ ಎಲ್ಲವೂ ಕೂಡ ಒಟ್ಟಿಗೆ ಹಣ್ಣಂಗೆ ಬರ್ತದೋ ಅಥವಾ ವಾರದಲ್ಲಿ ಬಿಟ್ಟು ಬಿಟ್ಟು ಬರ್ತದೋ ಹೇಗೆ? ಅದು ತಿಂಗಳ 15 ಒಂದು ಹಣ್ಣು ಅಂತ ಲೆಕ್ಕ, ಒಂದು ಬಂಚ್ ಬರ್ಬೇಕಂದ್ರೆ ಲೆಕ್ಕ. ಕೆಲವು ಕಡೆ ಏನತ್ರ 2-5 7 ಹಣ್ಣು ಬಂಚ್ ಬರುವುದು. 7 ಬರುವಾಗ 3-4 ತಿಂಗಳು ಇಲ್ಲ, ಆಗ ಬರುವುದಿಲ್ಲ ಅದರಲ್ಲಿ. ಗಿಡ ಮತ್ತು ಲೆಕ್ಕದ 20-25 ಬಂಚು ಕೊಂಡಿಯ ಕೊಡ್ತಾರೆ. ಈಗ ಒಂದ್ಸರಿ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಕೆಲವೆಲ್ಲ ಎಳ್ತಾಗುದು ಅಂತ ಹಾಗೇನಾದ್ರು ಉಂಟಾ? ಇಲ್ಲ ಇಲ್ಲ, ಹಣ್ಣಾಗದ ಕೊಯ್ಲಿಕ್ಕೆ ಕೊಯ್ಬಾರ್ದು, ಅದು ಕಂಪನಿ ತಗೊಳ್ಳೋದಿಲ್ಲ. ಅಂದ್ರೆ ಎಣ್ಣೆ ಅಂಶ ಕಡಿಮೆ ಇರಬಹುದು, ಎಣ್ಣೆ ಕಡಿಮೆ ಬರಬಹುದು, ಮತ್ತೆ ಅದು ಈ ಕಲರ್ ಬರಬೇಕು, ಕೆಂಪು ಕಲರ್ ಬರಬೇಕು. ಆಮೇಲೆ ಈಗ ಈ ತಾಳೆ ಬೆಳೆಯ ಒಂದು ರೈತರ ಒಂದು ಸಂಘಟನೆಯನ್ನು ಕೂಡ ಮಾಡ್ಕೊಂಡಿದ್ರಿ, ಈ ಬಗ್ಗೆ ಹೇಳಿ. ನಾವು ಕಾರ್ಕಳದಲ್ಲಿ ಶ್ರೀ ಭಾರತೀಯ ಎಣ್ಣೆ ದಕ್ಷಿಣ ಎಣ್ಣೆ ತಾಳೆ ಬೆಳೆಗಾರ ಸಂಘ ಅಂತ ಒಂದು ಕಳೆದ ಸ್ಥಾಪನೆ ಮಾಡಿದ್ದೆವು. 15 ಡೆಪಾಸಿಟ್ ಇಟ್ಟು ಅದರ ರಿಜಿಸ್ಟ್ರೇಷನ್ ಆಗಿತ್ತು. ಪ್ರಕೃತ ನಮಗೆ ಇನ್ನು ಅದನ್ನು ಫ್ಯಾಕ್ಟ್ರಿ ಮಾಡುವ ಯೋಜನೆಯಲ್ಲಿ ನಾವು ಸ್ವಲ್ಪ ರೈತರಿಗೆ ಲಾಭಾಂಶ ಬರುವ ಉದ್ದೇಶದಿಂದ ಫ್ಯಾಕ್ಟ್ರಿ ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಈಗ ಸಾಕಷ್ಟು ಕೃಷಿಕರು ನಮಗೆ ಸಿಗದೇ ಇರುವುದರಿಂದ ಇಲ್ಲಿ ಅದಕ್ಕೆ ಫೀಡಿಂಗೇ ಕಷ್ಟವಾಗಿದೆ. ಹಾಗೆ ಸ್ವಲ್ಪ ಇನ್ನೊಂದು 2 ಕಾಯ್ಬೇಕನ್ನೋ ಡೌಟ್ ಉಂಟು ಮನಸ್ಸಲ್ಲಿ.

ಸಮ್ಮುಖದಲ್ಲಿ ಅಥವಾ ಆರಾಮಾಗಿ ಮಾಡುವಂತ ಒಂದು ಪರೀಕ್ಷೆ ವಿಧಾನ. ಹಾ, ಈಗ ಕೆಲವು ಸಲ ಬೀಜ ಉತ್ಪಾದನೆ ಕ್ಷೇತ್ರದಲ್ಲಿ ಕೆಲವು ಸಾಂಸ್ಕೃತಿಕ ಆಚರಣೆಗಳನ್ನ ಮಾಡ್ತಾರೆ, ಅದರಲ್ಲಿ ಕೆಲವು ಅಂಶಗಳಿರುತ್ತೆ, ಅದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಮೊದಲನೇದು ಬೀಜನ ಬಿತ್ತುವಾಗ ಆಳವಾಗಿ ಉಳುಮೆ ಮಾಡೋದು, ಕೆಲವು ಬೀಜಗಳಿಗೆ ಆಳವಾಗಿ ಮಾಡಬೇಕಾದ್ರೆ ಕೆಲವು ಬೀಜಗಳಿಗೆ ಈಗ ಬಿತ್ತನೆ ಮಾಡುವ ಮೇಲ್ ಬೀಜ ಪದರದಲ್ಲಿ ಮಾಡ್ತಾರೆ, ಅದನ್ನ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹಾಗಾಗಿ ಈಗ ಮೊಳಕೆ ಒಡೆಯುವ ಒಂದು ಅಂಶ ಅದರಲ್ಲಿ ತುಂಬಾ ನಿರ್ಧಾರ ಆಗ್ತದೆ. ಅದೇ ರೀತಿ ನಾವು ಬೀಜ ಕ್ಷೇತ್ರದಲ್ಲಿ ಈ ರೋಗಗಳ ನಿಯಂತ್ರಣ ಮಾಡೋದಕ್ಕೆ ಕಳೆಗಳನ್ನು ನಿಯಂತ್ರಣ ಮಾಡ್ತಾರೆ. ಉದಾಹರಣೆಗೆ ನಾವು ಹೇಳ್ಬೋದಂದ್ರೆ ಈಗ ಗೋಧಿಯಲ್ಲಿ ಬರುವಂತ ಒಂದು ಕಾಂಡ ತುಕ್ಕು ರೋಗ ಅಂತ, ಇದು ತುಂಬಾ ವ್ಯಾಪಕವಾಗಿ ಹರಡಿರುವಂತ, ಇಡೀ ಜಗತ್ತಿನಾದ್ಯಂತ ಹರಡಿರುವಂತ ಒಂದು ರೋಗ ಇವತ್ತಿನವರೆಗೂ. ಇದರಲ್ಲಿ ಈಗ ಬಾರ್ಲಿ ಅಂತ ಏನ್ ಹೇಳ್ತೀವಿ, ಜವೆ ಗೋಧಿ ಅಂತ ಹೇಳ್ತೀವಿ, ಆ ಒಂದು ಜವೆ ಗೋಧಿ ಇಲ್ಲ ಅಂದ್ರೆ ಈ ಗೋಧಿಗೆ ಕಾಂಡ ತುಕ್ಕು ರೋಗ ಬರೋದಿಲ್ಲ. ಏನಕ್ಕೆ ಅಂದ್ರೆ ಇದರ ಒಂದು ರೋಗದ ಜೀವನ ಚಕ್ರ, ಅರ್ಧ ಜೀವನ ಚಕ್ರ ಆ ಒಂದು ಜವೆ ಗೋಧಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾಗಿ ಈ ಜವೆ ಗೋಧಿನ ನಾವು ನಾಶಪಡಿಸೋದ್ರಿಂದ ಗೋಧಿಯಲ್ಲಿ ಬರುವ ಕಾಂಡ ತುಕ್ಕು ರೋಗ ನಾವು ತಡೆಗಟ್ಟಬಹುದು. ಹಾಗಾಗಿ ಕಳೆಗಳ ನಿಯಂತ್ರಣ ಕೂಡ ಒಂದು ಮುಖ್ಯವಾದ ಅಂಶವಾಗ್ತದೆ. ಅದೇ ರೀತಿ ಈ ಸೋಂಕಿತ ಆತಿಥ್ಯ ಸಸ್ಯಗಳ ನಿರ್ಮೂಲನ ಕೂಡ ಮಾಡೋದ್ರಿಂದ, ಈಗ ನಾವು ಆವಾಗಲೇ ಹೇಳಿದ ಮರಾಠವಾಡ ಪ್ರದೇಶ ಮಹಾರಾಷ್ಟ್ರದಲ್ಲಿ ಈಗ ಸೂರ್ಯಕಾಂತಿಯ ಒಂದು ಬೂಜ ರೋಗ ಬರ್ತದೆ ಅಂತ. ಸೊ ಆ ಥರ ಅಂತ ಒಂದು ರೋಗ ಬಂದಂತ ಗಿಡಗಳನ್ನ, ಸೋಂಕಿತಗಳನ್ನು ನಾವು ಯಾವಾಗಲೂ ನಿರ್ಮೂಲನೆ ಮಾಡಬೇಕು, ಯಾವತ್ತು ಸುಡಬೇಕು ಆ ರೀತಿ ಒಂದು. ಅದೇ ರೀತಿ ಕ್ಷೇತ್ರ ಮಣ್ಣಿನ ಚಿಕಿತ್ಸೆ, ಇದು ಸಾಂದರ್ಭಿಕವಾಗಿ ಯಾವಾಗಲೂ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಮಣ್ಣಿನಲ್ಲೂ ಕೂಡ ಈ ರೋಗಾಣುಗಳು ತುಂಬಾ ವರ್ಷದ ಕಾಲ ಜೀವಿಸಿ ಇರುವಂತ ಒಂದು ಪ್ರಕ್ರಿಯೆ ನಡೀತದೆ. ಹಾಗಾಗಿ ಮಣ್ಣು ಪರೀಕ್ಷೆ ಅಥವಾ ಮಣ್ಣಿನ ಒಂದು ಉಪಚಾರ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಈಗ ಬೀಜಗಳ ಮೂಲಕ ಹರಡುವಂತ ಸಾಕಷ್ಟು ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಗೋಧಿಯಲ್ಲಿ ಹರಡ್ತದೆ, ಭತ್ತದಲ್ಲಿ ಹರಡ್ತದೆ, ಬೇರೆ ಬೇರೆ ರೋಗಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು, ಗಿಡಗಳನ್ನು ಉಪಯೋಗಿಸುವಂತಹದ್ದು, ಈಗ ಬಾಳೆಗಿಡದಲ್ಲಿ ವಿಶೇಷವಾಗಿ ಅದರ ಮೂಲಕ ಹರಡುವಂತ ರೋಗಗಳು ಮತ್ತು ಇವುಗಳ ಒಂದು ನಿರ್ವಹಣೆ ಎಲ್ಲ ಹೇಗೆ? ಅದರಲ್ಲಿ ಈಗ ಬಾಳೆ ಮೂಲಕ ಸಸಿಗಳ ಮೂಲಕ ಹರಡೋದ್ರೆ ಈಗ ಅಲ್ಲಿ ಮುಖ್ಯವಾಗಿ ಅಂಗಾಂಶ ಕೃಷಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ. ಹಾಗಾಗಿ ಅದನ್ನು ನಾವು ಅಡಿಕೆಯಲ್ಲೂ ಕೂಡ ನೋಡ್ಬೋದು, ಅಡಿಕೆಯಲ್ಲೂ ಕೂಡ ಹರಡ್ತದೆ. ಹಾಗಾಗಿ ಇಲ್ಲಿ ತುಂಬ ಗಮನಹರಿಸಿದ ಮುಖ್ಯವಾದ ಅಂಶವೇನೆಂದರೆ ತಾಯಿ ಗಿಡ ಅಂತ ಏನು ಹೇಳ್ತೀವಿ ನಾವು, ತಾಯಿ ಗಿಡನ ಆರಿಸಿ ತರಬೇಕಾದ್ರೆ ತೊಂಬತ್ತೊಂಬತ್ತರಷ್ಟು ಗಮನ ಹರಿಸ್ಬೇಕು. ಯಾವುದೇ ಎಲೆಗಳಲ್ಲಿ ರೋಗದ ಅಂಶ ಇರಬಾರ್ದು, ಮತ್ತು ಕಾಂಡಗಳ ಮೇಲೆ ಯಾವುದೇ ಚುಕ್ಕೆ ಇರಬಾರ್ದು. ಆದಷ್ಟು ತಾಯಿ ಗಿಡ ಏನು ಹೇಳ್ತೀವಿ, ಆರೋಗ್ಯಕರ ತಾಯಿ ಗಿಡಗಳನ್ನು ಆರಿಸಿ ತರೋದ್ರಲ್ಲಿ ತುಂಬ ಮುಖ್ಯ ಒಂದು ಅಂಶ. ಅದೇ ರೀತಿ ನಾವು ಈಗ ಸಸ್ಯ ಮಡಿಗಳಲ್ಲಿ ಮತ್ತು ಈಗ ಅಂಗಾಂಶ ಕೃಷಿ ಅಂತ ಏನು ಹೇಳ್ತೀವಿ ಬಾಳೆಯಲ್ಲಿ, ನಾವು ಅಂಗಾಂಶ ಕೃಷಿಯಿಂದ ಉತ್ಪತ್ತಿಯಾದಂಥ ಬಾಳೆ ಸಸಿಗಳು ಕೂಡ ನಾವು ಬಳಸ್ಬೋದು. G9 ವೆರೈಟಿ ಅಂತ ನಾವೆಲ್ಲ ಕೇಳಿರ್ಬೋದು ಈಗ, ಅವೆಲ್ಲ ತುಂಬ ಒಳ್ಳೆಯ ಫಲವನ್ನು ನೀಡುತ್ತದೆ ಮತ್ತು ಒಳ್ಳೆಯ ಇಳುವರಿ ಕೂಡ ನೀಡುತ್ತದೆ. ಹಾಗಾಗಿ ಕೆಲವು ರೋಗ ನಿರೋಧಕ ತಳಿಗಳನ್ನು ಉತ್ಪಾದನೆ ಮಾಡಿದ್ದಾರೆ, ಸಂತಾನೋತ್ಪತ್ತಿ ಆಗಿದೆ, ಅಂಥ ಒಂದು ಬೆಳೆಗಳನ್ನು ಬೆಳೆಸೋದ್ರಿಂದ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಹೆಚ್ಚಾಗಿ ಇವು ವೈರಸ್ ಅಂದರೆ ನಂಜು ಅಂತ ಏನು ಹೇಳ್ತೀವಿ, ವೈರಸ್ ಅನ್ನೋ ರೋಗಕ್ಕೆ ತುತ್ತಾಗ್ತವೆ ಬಾಳೆ ಗಿಡದಲ್ಲಿ. ಹಾಗಾಗಿ ಅದನ್ನು ನಾವು ಅಂಗಾಂಶ ಕೃಷಿ ತುಂಬ ಸಹಾಯವಾಗಿದೆ ಇಂಥ ಒಂದು. ಈಗ ಬೀಜದ ಮೂಲಕ ತರಕಾರಿ, ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ಬೀಜದ ಮೂಲಕ ಹರಡುವಂತ ರೋಗಗಳು ಇವೆಯಾ? ಬೆಂಡೆಯಲ್ಲೆಲ್ಲ ಹಳದಿ ರೋಗ ಬರ್ತದೆ. ನಾವು ಹೆಚ್ಚಾಗಿ ಈಗ ನಾವು ದಿನ ನಾವು ಮನೆಯಲ್ಲಿ ಟೊಮ್ಯಾಟೊ ಮತ್ತು ಚಿಲ್ಲಿ, ಈಗ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಇಲ್ಲ ಅಂದರೆ ನಮ್ಮ ಅಡುಗೆನೇ ನಡೆಯಲ್ಲ. ಆದರೆ ಅದಕ್ಕೆ ತುತ್ತಾಗುವ ಬೀಜದಿಂದ ತುತ್ತಾಗುವಂಥ ತುಂಬ ರೋಗಗಳಿದ್ದಾವೆ. ಹಾಗಾಗಿ ನಾವು ಬೀಜೋಪಚಾರ ಮತ್ತು ಬೀಜ ಮತ್ತು ರಾಸಾಯನಿಕ ಒಂದು ಉಪಚಾರವನ್ನು ಬೀಜಕ್ಕೆ ಮಾಡ್ತೀವಿ. ಉದಾಹರಣೆಗೆ ಈಗ ಫಿಸಿಯಾರಿ ಮತ್ತು ಫಂಗಸ್ ಬರ್ತದೆ, ಈಗ ಒಂದು ಶಿಲೀಂಧ್ರ, ಈ ಶಿಲೀಂಧ್ರದಿಂದ ಉಂಟಾಗುವ ಈಗ ನಾವು ತುಂಬ ಎಲ್ಲಿ ಗಮನ ಹರಿಸ್ಬೇಕಂದ್ರೆ ಟೊಮ್ಯಾಟೊ ಮತ್ತು ಈಗ ಟೊಮ್ಯಾಟೊದಲ್ಲಿ ಮತ್ತು ಮೆಣಸಿನ್ಕಾಯಲ್ಲಿ ಒಂದು ಸಸಿ ಮಡಿಗಳಲ್ಲಿ ರೋಗವನ್ನು ಆಗಿರೋದನ್ನು ನೋಡ್ತೀವಿ. ಹಾಗಾಗಿ ಆ ಒಂದು ರೋಗ ಆಗದೆ ಇರೋದಕ್ಕೆ ನಾವು ಮಡಿಗಳನ್ನ ಎತ್ತರ ಮಾಡಿಬಿಟ್ಟು ನೀರು ಇಂಗು ಅಂತ ಒಂದು ವಿಷಯವನ್ನು ಮಾಡ್ತೀವಿ. ಹಾಗಾಗಿ ಒಂದು ರೋಗಕರ ಅಲ್ಲಿ ನಾವು ರೋಗವನ್ನು ತಡೆಗಟ್ಟಬಹುದು ಆ ರೀತಿ ಮಾಡೋದ್ರಿಂದ. ಮತ್ತು ರೋಗ ಅಲ್ಲಿ ಮುಖ್ಯವಾಗಿ ಸಾಯಿಲ್ ಸೊಲ್ಯೂಷನ್, ಆವಾಗಲೇ ನಾನು ಹೇಳಿದೆ ನಿಮಗೆ, ಮಣ್ಣಿನ ಉಪಚಾರ ಮಾಡಬೇಕು ಮತ್ತು ಅದೇ ರೀತಿ ಬೀಜದ ಉಪಚಾರ ಮಾಡೋದ್ರಿಂದ ಕೂಡ ನಾವು ತಡೆಗಟ್ಟಬಹುದು. ಇದನ್ನು ಹತೋಟಿ ಕ್ರಮಗಳನ್ನು ನಾನು ಕೊನೆಗೆ ನಿಮಗೆ ವಿತರಿಸ್ತೇನೆ. ಹೇಳಿ, ಈಗ ಈ ಬೀಜದ ಮೂಲಕ ಹರಡುವಂಥ ರೋಗಗಳನ್ನು ಯಾವ ರೀತಿ ನಿರ್ವಹಣೆ ಮಾಡುವಂಥದ್ದು? ಹೌದು, ಬೀಜದ ಮೂಲಕ ಹರಡುವ ರೋಗಗಳನ್ನು ನಾವು ಒಂದು ಎರಡು ಮೂರು ವಿಧಾನಗಳು ತುಂಬ ಮುಖ್ಯವಾಗಿದೆ. ಒಂದು, ಮೊದಲನೇದು ಬೀಜೋಪಚಾರ. ಬೀಜೋಪಚಾರನ ನಾವು ರಾಸಾಯನಿಕಗಳನ್ನು ಬಳಸಿ ಮಾಡ್ಬೋದು ಮತ್ತು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ಬಳಸಿ ಮಾಡ್ಬೋದು. ರಾಸಾಯನಿಕ ಅಂತ ಹೇಳಿದರೆ ಈಗ ನಾನು ಯಾವಾಗಲೇ ಹೇಳಿದಾಗೆ ಈಗ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಲ್ಲಿ ಈಗ

750 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,200 ರಿಂದ 2,850 ರೂಪಾಯಿ, ಐ.ಆರ್.8 ಕ್ವಿಂಟಾಲ್ಗೆ 2,200 ರಿಂದ 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,800